ಕಳೆಗಳ ಒಳಭಾಗಕ್ಕೆ ಹೋಗಿ ಅದನ್ನು ಕಂಟ್ರೋಲ್ ಮಾಡ್ತಾ ಸಂಪೂರ್ಣವಾಗಿ ನಾಶಪಡಿಸ್ತದೆ. ಅಂತಂದ್ರೆ ಇದು ಒಂದು ಹಂಗಾಮು ದಾಟುವವರೆಗೂ ಇದು ನಿಯಂತ್ರಣಕ್ಕೆ ಬರುತ್ತಾ? ಅಂದರೆ ಭೂಮಿಯಲ್ಲಿ ಸಾಕಷ್ಟು ಒಳಗಡೆ ಹೋಗಿರ್ತವೆ ಗೆಡ್ಡೆಗಳು. ಒಂದು ಹಂಗಾಮು ಅಂತೂ ನಾವು ಡೆಫಿನೆಟಾಗಿ ಕಂಟ್ರೋಲ್ ಮಾಡ್ಬೋದು. ಇನ್ನೂ ಮಾಗಿ ಉಳುಮೆ, ಡೀಫ್ಲೋಯಿಂಗ್ ಅಂದರೆ ಒಳ ಆಳವಾಗಿ ಉಳುಮೆ ಮಾಡೋದ್ರಿಂದ ಅವೆಲ್ಲ ಮೇಲಕ್ಕೆ ಎಕ್ಸ್ಪೋಸ್ ಆಗಿ ಕ್ರಮೇಣ ಕ್ರಮೇಣ ಕಡಿಮೆ ಆಗೋ ಸಾಧ್ಯತೆ ಐತೆ. ಜೊತೆಗೆ ಈಗ ತಾವು ಹೇಳಿದ್ರಿ ಈ ಕಳೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಬದುಗಳನ್ನು ಸ್ವಚ್ಛವಾಗಿಡಬೇಕು, ಯಾವುದೇ ಒಂದು ಅನಪೇಕ್ಷಿತ ಸಸ್ಯಗಳನ್ನು ಹೊರಗಿಡಬೇಕು, ಕರಿಕೆ ಜೇಕನ ನಿಯಂತ್ರಣ ಮಾಡಬೇಕಂತ ಒಂದು ಮಾಹಿತಿ. ಜೊತೆಗೆ ಬೀಜಗಳ ಆಯ್ಕೆ ಹೇಗೆ ಈ ಸಂದರ್ಭದಲ್ಲಿ ಮಾಡ್ಕೊಳ್ಳೋದು ಉತ್ತಮನ? ಎಸ್ ಎಸ್, ಬೀಜಗಳ ಆಯ್ಕೆ ಅನ್ನೋದು ಒಂದು ಪ್ರಮುಖವಾದ ಅಂಶ. ಇದರಲ್ಲಿ ರೈತರು ಎಲ್ಲರೂ ಗಮನಿಸಬೇಕಾದ ಅಂಶ ಅಂದರೆ ಯಾವುದೇ ಬೆಳೆಗೋಗಲಿ ಉತ್ತಮ ಬೀಜಗಳನ್ನು ಖರೀದಿ ಮಾಡೋದು ಒಳ್ಳೆಯದು. ಅಂದರೆ ಕೆಲವು ಸಲ ಏನಾಗಿದೆ ಅದರ ಟೈಮ್ ಮೀರೋಗಿರ್ತದೆ, ಅಂಥ ಟೈಮು ಕೆಲವರು ಮೋಸ ಮಾಡಿ ಮಾರ್ತಾರೆ. ಸೊ ಅಂಥದ್ದು ಜಾಗರೂಕತೆಯಿಂದ ಮತ್ತು ರೆಪ್ಯೂಟೆಡ್ ಏಜೆನ್ಸೀಸ್ ಅಂದರೆ ಒಂದು ಪ್ರಮಾಣೀಕೃತ ಸಂಸ್ಥೆಗಳಿಂದನೇ ಬೀಜಗಳನ್ನು ಖರೀದಿ ಮಾಡಬೇಕು. ಅದರಲ್ಲಿ ಮತ್ತೆ ಕ್ಯಾಟಗರೀಸ್ ಇರ್ತವೆ, ಫೌಂಡೇಶನ್ ಸೀಡ್, ಬ್ರೀಡರ್ ಸೀಡ್, ತಳಿವರ್ಧಕ ಬೀಜ, ಮತ್ತು ಗುಣಮಟ್ಟದ ಏನು ಟ್ರೂತ್ಫುಲ್ ಗುಣಮಟ್ಟದ ಬೀಜ ಅಂತ ಅಂಥವೆಲ್ಲ ನೋಡಿ ತಗೋಬೇಕು. ಪ್ರಮಾಣೀಕೃತ ಬೀಜ. ಮತ್ತು ಇದರಲ್ಲಿ ರೈತರು ಕನ್ಫ್ಯೂಸ್ ಮಾಡ್ಕೊತಾರೆ, ತಳಿಗಳು ಮತ್ತು ಸಂಕರಣ ತಳಿಗಳು. ಈ ತಳಿಗಳನ್ನು ನಾವು ಬೇಕಾದರೆ ಬೀಜಗಳ ಹಂಗೆ ಇಟ್ಕೊಂಡು ಮುಂದಿನ ಹಂಗಾಮಿಗೆ ಉಪಯೋಗಿಸ್ಬೋದು, ಆದರೆ ಸಂಕರಣ ತಳಿಗಳಲ್ಲಿ ಹಂಗಾಗಲ್ಲ. ಅದು ಸಂಕರಣ ತಳಿಗಳನ್ನು ನೀವು ಖರೀದಿಸಿದಾಗ ಅದು ಒಂದು ಹಂಗಾಮಿಗಿನ ಮಟ್ಟಿಗೆ ಮಾತ್ರ ಉಪಯೋಗಿಸ್ಬೇಕು, ಅದನ್ನು ಮತ್ತೆ ನಾವು ನೆಕ್ಸ್ಟ್ ಹಂಗಾಮಿಗೆ ಉಪಯೋಗ ಮಾಡಬಾರ್ದು. ಸಹ ಮಾಡಬಾರ್ದು. ಹೋದ ಕಳೆದ ಹಂಗಾಮಿನಲ್ಲಿ ಸುಮಾರು ಜನ ರೈತರು ಇದ್ರ ಸ್ವಲ್ಪ ಬಗ್ಗೆ ಎಡವಟ್ಟು ಮಾಡಿಕೊಂಡು ಸಂಕ್ರಮಣ ತಳಿಗಳನ್ನು ಮುಂದಿನ ಹಂಗಾಮಿನ ಬಳಸಿ ಅದರ ಬಗ್ಗೆ ಸಾಕಷ್ಟು ನಷ್ಟ ಅನುಭವಿಸಿದ್ದಾರೆ. ಸೊ ಹಂಗಾಗಿ ರೈತರ ಬಾಂಧವರಲ್ಲಿ ಒಂದು ವಿನಂತಿ ಏನಂದರೆ ಸಂಕ್ರಮಣ ಬೀಜಗಳನ್ನು ಒಂದೇ ಹಂಗಾಮಿಗೆ ಉಪಯೋಗ ಮಾಡಬೇಕು. ಅಂತಂದರೆ ಈಗ ಮುಂಬರುವ ಹಂಗಾಮಿಗೆ ಯಾವ ಬೆಳೆಯನ್ನು ಬಿತ್ತಬೇಕು ಎಂಬುವಂಥ ಒಂದು ನಿರ್ಧಾರವನ್ನು ಕೂಡ ನಾವು ಬೇಸಿಗೆ ಸಮಯದಲ್ಲಿನೇ ಮಾಡ್ಕೋಬೇಕು ಅಂತ ಹೇಳಿದ್ರು ತುಂಬ. ಎಸ್ ಎಸ್, ಡೆಫಿನೆಟ್ ಆಗಿ. ಯಾಕಂದರೆ ಈಗ ಈ IMD ಫೋರ್ಕ್ಯಾಸ್ಟ್ ಈ ಸಲ ಏನು ಕೊಟ್ಟಿದೆ ಅಂದರೆ ಇಂಡಿಯನ್ ಮೆಟರಾಲಜಿಕಲ್ ಡಿಪಾರ್ಟ್ಮೆಂಟು, ಈ ಸಲವೂ ಸಹ ಉತ್ತಮ ಮುಂಗಾರು ಮಳೆ ಸಾಧ್ಯ ಆಗೋ ಚಾನ್ಸಸ್ ಐತೆ. ಆಗೋದ್ರಿಂದ ಪೂರ್ವ ತಯಾರಿ, ಮೊದಲೇ ಬೀಜ ತಂದಿಟ್ಕೊಳ್ಳೋದು, ಗೊಬ್ಬರ ತಂದಿಟ್ಕೊಳ್ಳೋದು. ಯಾಕಂದರೆ ಗೊಬ್ಬರಕ್ಕೆ ಸೀಸನ್ನಲ್ಲಿ ಬೇಡಿಕೆ ಜಾಸ್ತಿ ಆದಾಗ ಗೊಬ್ಬರ ಸಿಗದೇ ಇರತಕ್ಕಂಥ ಚಾನ್ಸಸ್ ಇರ್ತದೆ. ಹಂಗಾಗಿ ಗೊಬ್ಬರ ಆಗಲಿ ಬೀಜ ಆಗಲಿ ಮೊದಲೇ ಭೂಮಿ ತಯಾರಿ ಆಗಲಿ ಎಲ್ಲ ಮುಂಚೆನೆ ಮಾಡಿಕೊಂಡು, ಮತ್ತು ಬೀಜದ ವಿಷಯಕ್ಕೆ ಬಂದಾಗ ಬೀಜೋಪಚಾರ ಮಾಡಬೇಕು. ರೈತರು ಈ ಎಣ್ಣೆಕಾಳು ಬೀಜಗಳು ಮತ್ತು ಈ ಪಲ್ಸಸ್ ಅಂತ ನಾವು ಹೇಳ್ತೀವಿ ಅವುಗಳಿಗೆ ಈ ರೈಜೋಬಿಯಂ ಬೀಜೋಪಚಾರ ಮಾಡಬೇಕು. ಈ ರೈಜೋಬಿಯಂ ಬೀಜೋಪಚಾರ ಅಂದರೆ ಒಂದು ಎಕರೆ ಬೀಜಕ್ಕೆ 200 ಗ್ರಾಮ್ನಷ್ಟು ರೈಜೋಬಿಯಂನಿಂದ ಬೀಜೋಪಚಾರ ಮಾಡಿದರೆ ನಾವು ಈ ಸಾರಜನಕದ ಪ್ರಮಾಣವನ್ನು 25-50% ಭೂಮಿಗೆ ಹಾಕೋದನ್ನು ಕಡಿಮೆ ಮಾಡ್ಕೋಬೋದು. ಸೊ ಈ ಬೀಜೋಪಚಾರವನ್ನು ಎಲ್ಲರೂ ರೈತರು ಮಾಡಬೇಕು ಅಂತ ವಿನಂತಿಸ್ಕೊಳ್ತೇನೆ. ಬಿತ್ತಿಗಿನ ಸಮಯದಲ್ಲಿ ಖಂಡಿತವಾಗಿಯೂ ರೈತ ಬಾಂಧವರು ಬೀಜೋಪಚಾರವನ್ನು ಮಾಡಿಯೇ ಬಿತ್ತಬೇಕು ಅನ್ನೋದು ಮುಖ್ಯವಾದಂಥ ಒಂದು ವಿಷಯ. ಎಸ್ ಎಸ್, ಈ ಎಣ್ಣೆಕಾಳು ಬೆಳೆಗಳು ಮತ್ತು ಬೇಳೆಕಾಳು ಬೆಳೆಗಳಿಗೆ ಇದು ಪ್ರಮುಖವಾಗಿ ನಾವು ಈ ರೈಜೋಬಿಯಂ ಬೀಜೋಪಚಾರವನ್ನು ಮಾಡಬೇಕು ಅಂತ ವಿನಂತಿಸ್ಕೊಳ್ತೇನೆ. ಡಾಕ್ಟರ್ ಅಜಯ್ ಕುಮಾರ್ ಅವರು, ಮುಖ್ಯವಾಗಿ ರೈತ ಬಾಂಧವರು ಬೆಳೆ ಪರಿವರ್ತನೆಯನ್ನು ಮಾಡೋದಿಲ್ಲ. ಅಂತಂದರೆ ಕಳೆದ ವರ್ಷ ಏನು ಬೆಳೆ ಹಾಕಿರ್ತಾರೆ, ಆ ವರ್ಷ ಏನು ಹಾಕಿರ್ತಾರೆ, ಅದನ್ನೇ ಮಾಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ತಪ್ಪುಗಳನ್ನು ಮಾಡ್ತಾರೆ. ಏನು ಹೇಳ್ತೀರಿ ರೈತರು ಈ ಒಂದು ಬೆಳೆ ವಿಷಯಕ್ಕೆ ಬಂದಾಗ? ಎಸ್, ಬೆಳೆ ಪರಿವರ್ತನೆ ಅನ್ನೋದು ಬಹಳ ಇಂಪಾರ್ಟೆಂಟು. ಇದರಿಂದ ಸುಮಾರು ರೋಗ ಕೀಟಗಳನ್ನು ನಾವು ತಡೆಗಟ್ಟಬೋದು. ಈಗ ಒಂದು ಉದಾಹರಣೆಗೆ ಹತ್ತಿ ಬೆಳೆಯನ್ನು ತಗೊಂಡಾಗ, ಈ ಹತ್ತಿ ಬೆಳೆ ಕಳೆದ ಹಂಗಾಮಿನಲ್ಲಿ ಆ ಹತ್ತಿ ಬೆಳೆ ಈ ಗುಲಾಬಿ ಕಾಯಕೊರಕದ ಬೆಳೆಗೆ ಏನಾದರೂ ತುತ್ತಾಗಿದ್ದರೆ, ಸೊ ಮುಂದಿನ ಹಂಗಾಮಿನಲ್ಲೂ ಅದೇ ಜಾಗದಲ್ಲಿ ನಾವು ಹತ್ತಿ ಬಿತ್ತಿದಾಗ ಅದರ ಇನ್ಸಿಡೆನ್ಸ್ ಇನ್ನೂ ಜಾಸ್ತಿ ಆಗ್ತದೆ. ಅದರಿಂದ ನಾವು ಆ ಹತ್ತಿ ಬೆಳೆದಕ್ಕಂಥ ಪ್ರದೇಶದಲ್ಲಿ ತೊಗರಿ ಅಥವಾ ಬೇರೆ ಬೆಳೆಗಳನ್ನು ಬೆಳೆದಾಗ ನಾವು ಬೆಳೆ ಪರಿವರ್ತನೆ ಮಾಡಿ ನೆಕ್ಸ್ಟು ಹತ್ತಿ ಬೆಳೆದಾಗ ಅದರ ಗುಲಾಬಿ ಕಾಯಿ ಕೊರಕತ ಹಾವಳಿ ಸಂಪೂರ್ಣವಾಗಿ ಕಡಿಮೆ ಇರಲಿ ಹತೋಟಿಯಲ್ಲಿರ್ತದೆ. ಇನ್ನೊಂದು ರೈತ ಬಾಂಧವರು ತೊಗರಿಯನ್ನು ಕೂಡ ವರ್ಷ ವರ್ಷ ಹಾಕ್ತಾರೆ, ಅದಕ್ಕೆ ಈ ನಟರೋಗ ಬೇರೆ ಬೇರೆ ಸಮಸ್ಯೆಗಳು ಬಂದ್ಬಿಡ್ತವೆ. ಅದು ಅದಕ್ಕೆ ನಾವು ಈಗ ತೊಗರಿ ಹಾಕಿದಾಗ ನೆಕ್ಸ್ಟು ಬೆಳೆ ಪರಿವರ್ತನೆಯಲ್ಲಿ ಅದೇ ಜಾಗದಲ್ಲಿ ಬೇರೊಂದು ಬೆಳೆಯನ್ನು ಹಾಕಬೇಕು. ಸೊ ಕಂಟಿನ್ಯೂಸ್ ಆಗಿ ತೊಗರಿ ಬೆಳೆಯನ್ನು ಅದೇ ಜಾಗದಲ್ಲಿ ಹಾಕಿದಾಗ ಈ ನೆಟೆ ರೋಗ ಗ್ಯಾರಂಟಿ ಬರ್ತದೆ. ಸೊ ಹಂಗಾಗಿ ಬೆಳೆ ಪರಿವರ್ತನೆ ಮಾಡಿದಾಗ ಆ ಭೂಮಿಯಲ್ಲಿರ್ತಕ್ಕಂಥ ನೆಟೆ ರೋಗ ಕಾರಣವಾಗಿರ್ತಕ್ಕಂಥ ಶಿಲೀಂಧ್ರಗಳು ಸಾಯ್ತವೆ. ಸೊ ಹಂಗಾಗಿ ಬೆಳೆ ಪರಿವರ್ತನೆ ಅನ್ನೋದು ಬಹಳ ಇಂಪಾರ್ಟೆಂಟು, ರೈತರು ಇದನ್ನು ಗಮನಿಸಬೇಕು. ಜೊತೆಗೆ ಈಗ ಮಾಗಿ ಉಳುಮೆಯನ್ನು ಮಾಡ್ತಾರೆ, ರೆಂಟೆ ಕುಂಟೆಗಳನ್ನು ಮಾಡ್ತಾರೆ, ಕಸಕಡ್ಡಿಗಳನ್ನು ಆರಿಸ್ತಾರೆ. ರೈತ ಬಾಂಧವರು ಕೆಲವರು ಈ ತಿಪ್ಪೆ ಗೊಬ್ಬರವನ್ನು ಹಾಕ್ತಾರೆ, ಯಾವ ಸಮಯದಲ್ಲಿ ತಿಪ್ಪೆ ಗೊಬ್ಬರ ಹಾಕಿದರೆ ಮುಂಬರುವ ಹಂಗಾಮಿಗೆ ಇದು ಲಾಭ ಆಗುತ್ತೆ, ಎಷ್ಟು ದಿನಗಳ ಪೂರ್ವದಲ್ಲಿ ಭೂಮಿಗೆ ಸೇರಿಸಬೇಕು ಎಂಬಂಥ ಒಂದು ಮಾಹಿತಿಯನ್ನು?

ಬರ್ತಾರೋ ಚಂದ ಮಾಯಾರೋ ಚಂದ ಬರ್ತಾರೋ ವರ್ಗ ಸಂದೇ ಬರತ